ಕೋಲಾರದ ನರಸಾಪುರದಲ್ಲಿಂದು ಸುಮಾರು 1 ಕೋಟಿ ರೂಪಾಯಿ ವೆಚ್ಚದ ಅಭಿವೃದ್ಧಿ ಕಾಮಗಾರಿಗಳಿಗೆ ಶಂಕುಸ್ಥಾಪನೆ. ಗದಗದ ಬೆಳೆಹಾನಿ ಪ್ರದೇಶಕ್ಕೆ ಸಚಿವ ಎಚ್ಕೆ ಪಾಟೀಲ್ ಭೇಟಿ, ರೈತರಿಗೆ ಪರಿಹಾರ ಒದಗಿಸುವ ಭರವಸೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35. ಇದು ಆಕಾಶವಾಣಿಯ ಮಂಗಳೂರು ಕೇಂದ್ರ. ಈಗ ಶ್ರೀರಾಮ ನಿರ್ಯಾಣ ಯಕ್ಷಗಾನ ಪ್ರಸಂಗದ ಹಾಡುಗಳು. ಭಾಗವತರು ಪ್ರಭಾ ವಿ ಚನಿಲ. ಈಗ ಕೇಳಿ ಯಕ್ಷಗಾನದ ಹಾಡುಗಳು. ಪ್ರಸಂಗ ಶ್ರೀರಾಮ ನಿರ್ಯಾಣ. ಭಾಗವತರು ಪ್ರಭಾ ಬಿ ಚನಿಲ. ಮದ್ದಳೆ ವಾದನದಲ್ಲಿ ಅವಿನಾಶ್ ಬಿ ಚನಿಲ, ಚೆಂಡೆ ವಾದನದಲ್ಲಿ ಅಭಿಷೇಕ್ ಬಿ ಚನಿಲ, ಶ್ರುತಿಯಲ್ಲಿ ಶ್ರೀಮತಿ ರತ್ನಾವತಿ ಸಾಥ್ ನೀಡಿದ್ದಾರೆ. ನಿರೂಪಣೆ ಚನಿಲ ಶ್ರೀ ಸುಬ್ರಹ್ಮಣ್ಯ ಭಟ್. ಕೇಳಿ ಶ್ರೀರಾಮ ನಿರ್ಯಾಣ ಯಕ್ಷಗಾನ ಪ್ರಸಂಗದಿಂದ ಆಯ್ದ ಹಾಡುಗಳನ್ನು. ಕವಿಗಳಾದ ಹೊಸ್ತೋಟ ಮಂಜುನಾಥ ಭಾಗವತರಿಂದ ರಚಿಸಲ್ಪಟ್ಟ ಶ್ರೀರಾಮ ನಿರ್ಯಾಣ ಪ್ರಸಂಗದಿಂದ ಆಯ್ದ ಪದ್ಯಗಳನ್ನು ಪ್ರಸ್ತುತಪಡಿಸಲಿದ್ದೇವೆ. ಅಯೋಧ್ಯೆಯ ಜನರಿಗೆ ಸುಖ ಸಮೃದ್ಧಿಯ ರಾಮ ರಾಜ್ಯವನ್ನು ಕರುಣಿಸಿ ವರ್ಷಾನುಗಟ್ಟಲೆ ರಾಜ್ಯಭಾರ ನಡೆಸಿದ ಶ್ರೀರಾಮನ ಆಡಳಿತವನ್ನು ಹೀಗೆ ಕೊಂಡಾಡಲಾಗಿದೆ. ಜನಪ ಕುಲಮಣಿ ರಾಮಚಂದ್ರನು ಎಂಬ ಪದ್ಯ ನಾಟಿರಾಗ ತ್ರಿವುಡೆ ತಾಳದಲ್ಲಿದೆ. ಜನಪ Thank you. ಆಡಳಿತದ ಕೊನೆಯ ಕಾಲಕ್ಕೆ ಕಾಲಪುರುಷನು ಶ್ರೀರಾಮನನ್ನು ಎಚ್ಚರಿಸುವುದಕ್ಕೆ ಅಯೋಧ್ಯೆಗೆ ಬಂದಾಗ ಶ್ರೀರಾಮನು ಹೀಗೆ ಉಪಚರಿಸುತ್ತಾನೆ. ಇದಿರೆದ್ದು ಬಂದು ಮನ್ನಿಸಿ ಎಂಬ ಪದ್ಯ ರಾಗ ಕೇದಾರಗೌಳ ಅಷ್ಟತಾಳದಲ್ಲಿದೆ. ಇದಿರೆದ್ದು ಬಂದು ಮನ್ನಿಸಿ ಕರೆ ತೊಯ್ದಾಗ ಉಪಚರಿಸಿದ ಶ್ರೀರಾಮನು ಕಾಲಪುರುಷನಲ್ಲಿ ಇಷ್ಟು ದೂರ ಬಂದಿದ್ದೀರಲ್ಲ ಎಂದಾಗ ಕಾಲಪುರುಷನು ತಾನು ತಿಳಿಸಲಿರುವ ಪರಮ ರಹಸ್ಯದ ವಿಚಾರಕ್ಕೆ ಏಕಾಂತವನ್ನು ಅಪೇಕ್ಷಿಸುತ್ತಾನೆ. ಪರಮ ಪುರುಷ ಕೇಳು ಎಂಬ ಪದ್ಯ ಹಿಂದೋಳ ರಾಗ ಅಷ್ಟತಾಳದಲ್ಲಿದೆ. ಪರಮ ಪುರುಷ ಕೇಳು ಪ್ರಕಾರ ಭದ್ರ ಕಾವಲನ್ನು ಏರ್ಪಾಡು ಮಾಡಲು ಶ್ರೀರಾಮನು ಲಕ್ಷ್ಮಣನಲ್ಲಿ ಈ ರೀತಿ ಅರುಹುತ್ತಾನೆ. ಲಕ್ಷ್ಮಣ ನೀ ಬೇಗ ಎಂಬ ಪದ್ಯ ರಾಗ ಸುರುಟಿ ಏಕತಾಳದಲ್ಲಿದೆ. ಲಕ್ಷ್ಮಣ ನೀ ಬೇಗ ಗೌಪ್ಯದ ರಕ್ಷಣೆಗೆ Thank you. ಲಕ್ಷ್ಮಣನು ಬಾಹ್ಯ ಕಾವಲನ್ನು ಏರ್ಪಡಿಸುತ್ತಾನೆ. ಏಕಾಂತ ಮಂದಿರದಲ್ಲಿ ಕಾಲಪುರುಷನು ಶ್ರೀರಾಮನಲ್ಲಿ ತನ್ನ ಅವತಾರವನ್ನು ಅವನು ಕೊನೆಗೊಳಿಸಬೇಕಾದ ಅನಿವಾರ್ಯತೆಯನ್ನು ವರ್ಣಿಸುವ ಪದ್ಯ ಹೀಗಿದೆ: ರಾಗ ಬೃಂದಾವನ ಸಾರಂಗ ಅಷ್ಟತಾಳ. ಕೇಳಯ್ಯ ರಾಮ ಕೇಳಯ್ಯ, ಕೇಳಯ್ಯ ರಾಮ ಕೇಳಯ್ಯ, ರಾಮ ಕೇಳಯ್ಯ, ರಾವಣಾದಿಗಳನ್ನು ಕೊಂದು ಆಗಿದೆ. ಭೂಮಿಗೆ ಸೀತೆಯು ಇಹಲೋಕವನ್ನು ತೊರೆದಿದ್ದಾಳೆ ಎಂದು ಶ್ರೀರಾಮನಲ್ಲಿ ಕಾಲಪುರುಷ ಎಚ್ಚರಿಸಿದಾಗ ಶ್ರೀರಾಮನು ತನ್ನ ನಿರ್ಯಾಣದ ಕೊನೆಯ ನಿರ್ಧಾರವನ್ನು ಹೀಗೆ ಹೇಳುತ್ತಾನೆ. ಈ ಪದ್ಯವು ರಾಗ ಹಂಸಧ್ವನಿ ಭಾಮಿನಿಯಲ್ಲಿದೆ. ಎಲೆ ಕಾಲಪುರುಷ ಕೇಳಿ ವಸುಂದರೆಯ, ಎಲೆ ಕಾಲ ಪುರುಷ ಕೇಳಿ, ಎಲೆ ಕಾಲ ಪುರುಷ ಕೇಳಿ ವಸುಂದರೆಯು ದರ ನಿಲಯ ವಿಧನ ಜಯಿಸಿ ದುರುಳರನು ಸದೆ ಬಡಿದೆ ನೆಲೆಗೊಂಡ ಪರಿಸರದ ಸಂಸ್ಕಾರವನ್ನೇ ಸೆರೆ ಬಿಡಿದುದೇನೆಂದನು ತಳುವದೈ ತಂದು ನೀ ಸೂಚಿಸಿದೆ ಮೂಲವನು ಕಳವಳವು ಬೇಡೆಂದು ನಿರ್ಜರ ದೀಪಗೆ ನುಡಿ ತಿಳಿದು ಕಳವಳವು ಬೇಡೆಂದು ನಿರ್ಜರಾದಿ ಬಗೆ ನುಡಿ ತಿಳಿದು ಲೋಕಾಂತರವ ಗೈಮನಿಯೇ ವಿಷಯಕ್ಕಿನ್ನ ಅನುಮಾನ ಬೇಡೆಂದನು ಲೋಕಾಂತರವ ಗೈಮನಿಯೇ ವಿಷಯಕ್ಕಿನ್ನ ಅನುಮಾನ ಬೇಡೆಂದನು ಓ ಇತ್ತ ಈ ಕಡೆಯಲ್ಲಿ ಲಕ್ಷ್ಮಣ ಕಾವಲು ಕಾಯುವಲ್ಲಿಗೆ ಶೀಘ್ರ ಕೋಪಿಗಳಾದ ದುರ್ವಾಸರು ಬರುತ್ತಾರೆ. ದಂಡಧರ ದುರ್ವಾಸ ರಾಮನ ಶಂಕರಾಭರಣ ರಾಗ ತ್ರಿವುಡೆ ತಾಳದಲ್ಲಿದೆ. ಲಕ್ಷ್ಮಣನು ದುರ್ವಾಸರನ್ನು ಕ್ಷಣಕಾಲ ತಡೆಯಿರಿ ಎಂದು ವಿನಂತಿಸಿದಾಗ ದುರ್ವಾಸರು ಸಿಟ್ಟಿನಿಂದ ಹೀಗೆನ್ನುತ್ತಾರೆ, ಏನ ನಾಡಿದೆ ಲಕ್ಷ್ಮಣ ಏರು ಪದ್ಯ ಅಷ್ಟತಾಳ. ತನ್ನನ್ನು ರಾಮನಿರುವಲ್ಲಿಗೆ ಬಿಡದೇ ಇದ್ದರೆ ಶಾಪವನ್ನೀಯುತ್ತೇನೆ ಎನ್ನುವ ಇನ್ನೊಂದು ಏರು ಪದ್ಯ ಇಂತಿದೆ ಅಷ್ಟತಾಳ. ಆಗ ಲಕ್ಷ್ಮಣನು ಮರುಗುವ ರೀತಿ ಇಂತಿದೆ ಕಡುಕೋಪಿ ಮುನಿಪನ ತಡೆದರೆ ಎಂಬ ಪದ್ಯ, ರಾಗ ಸಿಂಧು ಭೈರವಿ ರೂಪಕತಾಳ. ಕಡುಕೋಪಿ ಮುನಿಪನ ತಡೆದರೆ ವಂಶಕ್ಕೆ ದುರ್ವಾಸರನ್ನು ಒಳಕ್ಕೆ ಬಿಟ್ಟಾಗ ಲಕ್ಷ್ಮಣನನ್ನು ಉದ್ದೇಶಿಸಿ ಶ್ರೀರಾಮನು ಹೀಗೆನ್ನುತ್ತಾನೆ, ನೀತಿ ತಪ್ಪಿ ನಡೆದೆ ಲಕ್ಷ್ಮಣ ಅಠಾಣ ರಾಗ ತ್ರಿವುಡೆ ತಾಳದಲ್ಲಿದೆ. ನೀತಿ ತಪ್ಪಿ ಹನುಮಂತನು ದುಗುಡದಿಂದಿರುವ ಶ್ರೀರಾಮನ ಬಳಿ ಬಂದು ಹೀಗೆ ಹೇಳುತ್ತಾನೆ. ಆರಬಿ ರಾಗ ಜಂಪೆ ತಾಳದಲ್ಲಿದೆ, ಶ್ರೀರಾಮ ದುಗುಡದಿಂದ ಎಂಬ ಪದ್ಯವನ್ನು ಕೇಳಿ. ಶ್ರೀರಾಮ ದುಗುಡದಿಂದ ಮಾರುತಿಯು ಸಭೆಯೊಡಿರೆ ನಮಿಸಿನಿಂದ, ಶ್ರೀರಾಮ ದುಗುಡದಿಂದ ಸಭೆಯೊಡಿರೆ ಮಾರುತಿಯು ನಮಿಸಿನಿಂದ, ಬಾರಿದ ಶರಣ ಮನದಿ ಬಾರಿದ ಶರಣ ಮನದಿ ವ್ಯತೆಯಕ್ಕೆ ಕಾರಣವ ಬೇಳು ಬರದಿ ವ್ಯತೆಯಕ್ಕೆ ಕಾರಣವ ಬೇಳು ಮನದಿ ತೀರ್ಮಾನಕ್ಕೆ ಬಂದ ಲಕ್ಷ್ಮಣ ಶ್ರೀರಾಮನನ್ನು ನೋಡಲು ಬಿಡುತ್ತಾನೆ. ದುರ್ವಾಸರೊಂದಿಗೆ ರಾಮನ ಸಂಭಾಷಣೆ ನಡೆಯುತ್ತದೆ. ಲಕ್ಷ್ಮಣನಲ್ಲಿ ಸಂಭಾಷಿಸಿ ಅವನಿಗೆ ದೇಹಾಂತ ಶಿಕ್ಷೆಯನ್ನಿತ್ತು ಕಳುಹಿಸುತ್ತಾನೆ. ಈ ವಿಚಾರವನ್ನು ಹನುಮಂತನ ಮೂಲಕ ತಿಳಿದ ಶ್ರೀರಾಮನು ಜೀವನವನ್ನು ಅರ್ಥವಿಸಿಕೊಂಡು ಹೇಳುವ ಪರಿ ಹೀಗಿದೆ. ಲಲನೆ ಜಾನಕಿ ಮೊದಲೇ ಬೋದಳು, ರಾಗ ಅಠಾಣ ತ್ರಿವುಡೆ ತಾಳ. ಲಲನೆ ಜಾನಕಿ ಮೊದಲೇ ಬೋದಳು, ಕೂಡಿದ ಜೀವನದ ಮರ್ಮವನ್ನು ಶ್ರೀರಾಮನು ಅನುಭವಿಸುವಂತಹ ರೀತಿ ಹೀಗಿದೆ. ನೋವು ನಲಿವುಗಳಿಂದ ಕೂಡಿದ ಜೀವನವು ಆರಭಿ ರಾಗದಲ್ಲಿ ತ್ರಿವುಡೆ ತಾಳದಲ್ಲಿದೆ. ಕೊನೆಯದಾಗಿ ಮಂಗಳ ಪದ್ಯದೊಂದಿಗೆ ಕೊನೆಗೊಳ್ಳುತ್ತಿದೆ. ಕರುಷದಿ ಭಕ್ತರ ಪೊರೆ ಬವಗೆ

ಸಿದ್ಧಿ ಬುದ್ಧಿ ಸಮೃದ್ಧಿಯ ತಂದು ಸುರಿದನೆ, ವಿದ್ಯೆಯ ಸೌಭಾಗ್ಯವಿತ್ತು ಬರುವ ತಂದನೆ, ಹೆಜ್ಜೆ ಮೇಲೆ ಹೆಜ್ಜೆ ಇಟ್ಟು ವಿದ್ಯೆ ಕುಣಿಮ ಸತ್ತಿ ನಿಂತ ಸಜ್ಜನರ ಮುದ್ದು ಬಾಲ ಗಣಪ ಬಂದನೆ, ಗಣಕ ಬಂದನೆ. ಅಸುರ ಮೂಕನಕೊಂದು ಆಯಾಸವಾಯಿತೆಂದು ಸುದೆಯಲ್ಲಿ